ಪಾಯಿಂಟ್ 1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:15. ಆತ್ಮೀಯ ಕೇಳುಗರಿಗೆಲ್ಲ ಚೇತನ್ ಚಲ್ಲೆ ಮಠ ಮಾಡುವ ನಮಸ್ಕಾರಗಳು. ಆಕಾಶವಾಣಿ ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿರಂಗ ಮೊದಲಿಗೆ ಪ್ರಕಟಣೆ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿಬಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿಬಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಚಾರ್ಯ ಶ್ರೀ ರಾಕುಂ ಶಾಲೆಯ ಇಂದಿರಾನಗರ ಮತ್ತು ದೇವನಹಳ್ಳಿ ಶಾಖೆಗಳು ರಾಜ್ಯ ಸರ್ಕಾರದ ಆದೇಶದಂತೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಕ್ಟೋಬರ್ 25ನೇ ತಾರೀಖಿನಿಂದ ಆರಂಭವಾಗಲಿದೆ. ಆಚಾರ್ಯ ಶ್ರೀ ರಾಕುಂ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತರಗತಿಗಳಿಗೆ ಆಗಮಿಸಬೇಕಾಗಿ ವಿನಂತಿ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥವ್ಯವಸ್ಥಾ ಪಶು ಧನ ಕಾ ಬಿಮಾರ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಎಮ್ಮೆ ನಮ್ಮ ಹೆಮ್ಮೆ, ಎಮ್ಮೆಗಳ ಪಾಲನೆ ಮತ್ತು ಪೋಷಣೆ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿಜೆ ರೇಣುಕಾರಾಧ್ಯ ಅವರೊಂದಿಗೆ ನಡೆಸಿರುವಂತಹ ಸಂದರ್ಶನ ಮೂಡಿಬರಲಿದೆ. ನಮಸ್ಕಾರ ಡಾಕ್ಟರ್ ರೇಣುಕಾರಾಧ್ಯ ಅವರೇ. ನಮಸ್ಕಾರ ಸರ್, ಹೇಳಿ ಸರ್. ನಮ್ಮಲ್ಲಿ ಹೈನುಗಾರಿಕೆಯನ್ನು ಇವತ್ತು ಸಾಕಷ್ಟು ಜನ ರೈತರು ಅವಲಂಬಿಸಿದ್ದಾರೆ. ಹೌದು, ಇವತ್ತು ಕೃಷಿ ಜೊತೆ ಜೊತೆಯೇ ಹೈನುಗಾರಿಕೆ ಒಂದು ಮುಖ್ಯವಾದ ಕಸಬಾಗಿದೆ ಅಂತಂದರೆ ತಪ್ಪಾಗಲಾರದು. ಹೌದು, ಇವತ್ತು ಸಾಕಷ್ಟು ಜನ ರೈತರು ಈ ಮಿಶ್ರತಳಿ ಹಸುಗಳನ್ನು ಇಟ್ಕೊಂಡು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಜನ ನಮ್ಮ ಗ್ರಾಮೀಣ ರೈತ ಬಾಂಧವರು ಎಮ್ಮೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ ಅಂದರೆ ತಪ್ಪಾಗಲಾರದು. ಹೌದು ಹೌದು, ಸಾಂಪ್ರದಾಯಿಕ ಹೈನುಗಾರಿಕೆಯಲ್ಲಿ ಈ ಎಮ್ಮೆಗಳ ಪಾತ್ರ ಬಹಳ ವಿಶಿಷ್ಟವಾದಂಥದ್ದು. ಹೌದು, ತಾವಿವತ್ತು ಈ ಎಮ್ಮೆಗಳ ಒಂದು ಸಾಕಾಣಿಕೆ ಬಗ್ಗೆ, ಇದರಲ್ಲಿರುವಂಥ ಒಂದು ಸುಧಾರಿತ ಕ್ರಮಗಳ ಬಗ್ಗೆ, ಇದರ ಆರ್ಥಿಕತೆ ಬಗ್ಗೆ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ನೋಡಿ, ನೀವು ಹೀಗೆ ಹೇಳಿದ್ರೆ ಸಾಂಪ್ರದಾಯಿಕ ಪದ್ಧತಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅತಿ ಮುಖ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಹೀಗೆ ಈಗಲೂ ಎಮ್ಮೆಗಳನ್ನ ಸಾಕ್ತಾ ಇದ್ದಾರೆ. ನೀವು ಪ್ರಪಂಚದ ಒಂದು ಎಮ್ಮೆಗಳ ಸಂತತಿಯನ್ನು ನೋಡಿದಾಗ 195 ಮಿಲಿಯನ್ ಎಮ್ಮೆಗಳನ್ನು ನಾವು ನೋಡ್ತೀವಿ. ಈ 195 ಮಿಲಿಯನ್ಗಳಲ್ಲಿ ತಮಗೆ ಆಶ್ಚರ್ಯ ಆಗ್ಬೋದು, 105 ಮಿಲಿಯನ್ನಷ್ಟು ಎಮ್ಮೆಗಳು ನಮ್ಮ ದೇಶದಲ್ಲೇ ಇದ್ದಾವೆ. ಈ ನೀವು ಹಾಲಿನ ಉತ್ಪಾದನೆಯಲ್ಲಿ ನಾವು ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ಆದರೆ ಒಟ್ಟು ಹಾಲಿನ ಉತ್ಪಾದನೆಯ 60% ಬರ್ತಿರೋದು ಮಿಶ್ರತಳಿ ಹಸುಗಳಿಂದಲ್ಲ, ನಮ್ಮ ಎಮ್ಮೆಗಳಿಂದ. ನಮ್ಮ ಎಮ್ಮೆಗಳಿಗೆ ನಾವು ಏನಾಗ್ತಾ ಇದ್ದೀವಿ, ಮುಸುರೆ ಇಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಮುಸುರೆ ಇಟ್ಟು ಇಷ್ಟು ಹಾಲನ್ನ ಕರ್ಕೊಂತಾ ಇದ್ದೀವಿ. ಆದ್ರಿಂದ ಎಮ್ಮೆ ನಮ್ಮ ಹೆಮ್ಮೆ ಅಂತಾನೆ ಹೇಳ್ತೀನಿ ನಾನು. ಅದಕ್ಕೋಸ್ಕರ ಈ ಎಮ್ಮೆಗಳನ್ನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಾಕೋದಕ್ಕೆ ಹೆಚ್ಚಿನ ಒಂದು ಸೌಕರ್ಯಗಳನ್ನ ಕೊಟ್ರೆ ನಮ್ಮ ದೇಶದಲ್ಲಿ ಹೈನುಗಾರಿಕೆಯಲ್ಲಿ ಇನ್ನೂ ಮುಂದೆ ಬರ್ತಾರೆ ನಮ್ಮ ರೈತರು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಅಂದ್ರೆ ಎಮ್ಮೆಯ ಹಾಲಿನ ಗುಣಮಟ್ಟ ಕೂಡ ಬಹಳ ಉತ್ಕೃಷ್ಟವಾದ. ಹೌದು ಹೌದು ಹೌದು, ನೀವು ಎಮ್ಮೆಯ ಹಾಲಿನ ಗುಣಮಟ್ಟ ಮತ್ತು ಹಸುವಿನ ಹಾಲನ್ನ ನೀವು ನೋಡಿದಾಗ ಅದರ ನೀರಿನ ಪ್ರಮಾಣ ಅತಿ ಹೆಚ್ಚು ಕಡಿಮೆ ಇರುವ ನೀರಿನ ಪ್ರಮಾಣ ಎಮ್ಮೆ ಹಾಲು. ನೀವು ಅದರ ಒಂದು ಕೊಬ್ಬಿನ ಅಂಶವನ್ನ ನೋಡಿದಾಗ 7-8% ಇರುತ್ತೆ. ಅದೇ ನಮ್ಮ ಮಿಶ್ರತಳಿ ಹಸುಗಳಲ್ಲಿ ಇದು 3-4 ಅಂದ್ರೆ ಅತಿ ಹೆಚ್ಚು. ಅಂದ್ರೆ 1 ಲೀಟರ್ ಹಾಲಿನ ಕೊಬ್ಬು ಏನಿರುತ್ತೆ ನಮ್ಮ ಮಿಶ್ರತಳಿ ಹಸುವಿನಲ್ಲಿ, ಎಮ್ಮೆಯಲ್ಲಿ ಅದಕ್ಕೆ 2 ಪಟ್ಟಿರುತ್ತೆ. ಸೊ ನಾವು ಈ ಎಮ್ಮೆ ಹಾಲಿಗೆ ಹೆಚ್ಚಿನ ಒಂದು ಆದಾಯವನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಈಗ ಮಿಶ್ರತಳಿ ಹಸುವಿನ ಹಾಲನ್ನು ನೀವು ಒಂದು ಲೀಟರ್ಗೆ ಒಂದು 30 ರೂಪಾಯಿ ಅಂತ ಅಂದರೆ, ಎಮ್ಮೆ ಹಾಲಿಗೆ ನಾವು 60-80 ರೂಪಾಯಿಯನ್ನು ಕೊಡ್ಬೋದಾಗುತ್ತೆ. ಇದರಲ್ಲಿ ಆರ್ಥಿಕತೆ ಅನ್ನೋದು ಒಳಗೊಂಡಿರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲೇ ಅತಿ ಹೆಚ್ಚು ಆರ್ಥಿಕತೆ ಇದರಲ್ಲಿದೆ. ಅಂದರೆ ಈಗ ಮುಖ್ಯವಾಗಿ ನಾ ಎಮ್ಮೆ ಒಂದು ತಳಿಗಳಿಗೆ ಬಂದರೆ, ನಮ್ಮ ದೇಶದಲ್ಲಿ ಕಂಡುಬರುವಂಥ ಎಮ್ಮೆ ತಳಿಗಳು ಯಾವ್ಯಾವು, ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥ ತಳಿಗಳು ಯಾವ್ಯಾವು? ನಮ್ಮ ದೇಶದಲ್ಲಿ ನೋಡಿ 40 ತರದ ಬ್ರೀಡ್ಗಳು ತಳಿಗಳಿದಾವೆ ನಮ್ಮ ಇಡೀ ಪ್ರಪಂಚದಲ್ಲಿ. ನಾವು ಏಷ್ಯಾ ಖಂಡದಲ್ಲಿ ಮತ್ತು ಈಜಿಪ್ಟ್ ಈ ಕೆಲವೊಂದು ದೇಶಗಳಲ್ಲಿ ಮಾತ್ರ ಎಮ್ಮೆಗಳನ್ನ ನೋಡ್ಬರ್ತೀವಿ. ಅದರಲ್ಲಿ 97% ಎಮ್ಮೆ ತಳಿಗಳು ನಮ್ಮ ದೇಶದಲ್ಲೇ ಇದ್ದಾವೆ. ಈ ಮುಖ್ಯವಾಗಿ ಹೇಳಬೇಕಂದ್ರೆ ಮುರ್ರಾ, ಸುರ್ತಿ, ನೀಲಿರಾವಿ, ಮೆಹಸಾನಾ, ನಾಗ್ಪುರಿ, ಈ ತರ ಅತಿ ಹೆಚ್ಚು ಎಮ್ಮೆ ತಳಿಗಳನ್ನ ನೋಡ್ತೀವಿ. ನಮ್ಮ ರಾಜ್ಯದಲ್ಲಿ ನೋಡಿದಾಗ ಸುರ್ತಿ ತಳಿ ಮತ್ತು ಮುರ್ರಾ ಇವೆರಡನ್ನ ಹೆಚ್ಚಾಗಿ ನಾವು ಕಾಣಬರ್ತೀವಿ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮುರ್ರಾ ತಳಿಗಳನ್ನ ಕಾಣಬರ್ತೀವಿ. ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಸುರ್ತಿ ಎಮ್ಮೆ ತಳಿಗಳನ್ನ ನೋಡಬಯಸ್ತೀವಿ. ಇವು ಮುಖ್ಯವಾಗಿ ನಮ್ಮ ಇಲ್ಲಿರುವಂತಹ ತಳಿಗಳಾಗಿರ್ತವೆ. ಇನ್ನು ಮುಖ್ಯವಾಗಿ ಇವುಗಳಿಗೆ ಒಂದು ಸಾಕಾಣಿಕೆಗೆ ಬಂದರೆ ಕೊಟ್ಟಿಗೆ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಈಗ ನೋಡಿ ನಾವು ಮಿಶ್ರತಳಿ ಹಸುಗಳಿಗೆ ಏನು ಹೇಳ್ತೀವಿ, ಈಗ 3 ತರ ಕೊಟ್ಟಿಗೆ ತರ ವ್ಯವಸ್ಥೆ ಇದೆ. ಒಂದು ಬಿಟ್ಟು ಬಿಡೋದು, ಪ್ಯಾಡಕ್ ಸಿಸ್ಟಮ್ ಅಂತೀವಿ, ಹೊರಗಡೆ ಬಿಟ್ಟು ಹಾಲು ಕರೆಯೋ ಟೈಮಲ್ಲಿ ಮಾತ್ರ ಅದನ್ನು ಕಟ್ಟತಕ್ಕಂಥ ಒಂದು ಪದ್ಧತಿ. ಇನ್ನೊಂದು ತಲೆಯಿಂದ ತಲೆಗೆ ಕಟ್ಟುವಂಥ ಪದ್ಧತಿ ಇದೆ, ಮತ್ತೊಂದು ಬಾಲದಿಂದ ಬಾಲಕ್ಕೆ. ಎಲ್ಲ ಪದ್ಧತಿಗಳಿಗೂ ಅದರೇ ಆದ ಅನುಕೂಲಗಳು ಮತ್ತು ಅನಾನುಕೂಲತೆಗಳಿದ್ದಾವೆ. ನಾವೇನು ಹೇಳ್ತೀವಿ ಅಂತಂದರೆ, ಈಗಿನ ವೈಜ್ಞಾನಿಕ ಪದ್ಧತಿಯಲ್ಲಿ ಎಮ್ಮೆಗಳನ್ನು ಸಹ ಬಿಟ್ಟು ಪ್ಯಾಡಕ್ ಸಿಸ್ಟಮ್ ಅಲ್ಲಿ ಲೂಸ್ ಹೌಸಿಂಗ್ ಸಿಸ್ಟಮ್ ಅಂತ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ತಿರುಗಾಡೋದಕ್ಕೆ ಅದಕ್ಕೆ ಅವಶ್ಯಕತೆಯನ್ನು ಕೊಟ್ಟಾಗ ಅವು ಹೆಚ್ಚಿನ ಹಾಲನ್ನು ಕೊಡ್ತವೆ, ಅದರ ಆಕ್ಟಿವಿಟಿ ಜಾಸ್ತಿ ಇರುತ್ತದೆ, ಅದರಿಂದ ಅವಕ್ಕೆ ಎಕ್ಸಸೈಸು ಆಗುತ್ತೆ, ದೈಹಿಕವಾಗಿ ಅವು ಸ್ವಲ್ಪ ಫ್ರೀ ಆಗಿರ್ತವೆ. ಒಂದೇ ರೀತಿ ಒಂದೇ ಕೊಟ್ಟಿಗೆಯಲ್ಲೇ ಕಟ್ಕೊಂಡ್ಬಿಟ್ಟಿದ್ರೆ ಅದು ಒಂದು ರೀತಿಯಲ್ಲಿ ಒಂದೇ ಯಾವುದೋ ಒಂದು ಸಣ್ಣ ರೂಮಲ್ಲಿ ಹಾಕ್ದಂಗೆ ಆಗುತ್ತೆ. ಆಗ ನೀವು ಉತ್ತಮವಾದ ತಳಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಉತ್ತಮವಾದ ಹಾಲನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಕಡಿಮೆ ಇಳುವರಿಯನ್ನು ಕೊಡ್ತವಾಗ. ಆದ್ರಿಂದ ಆದಷ್ಟು ಓಪನ್ ಪ್ಯಾಡಕ್ ಅಂತಂದ್ರೆ, ನಮ್ಮ ಈ ಹಳ್ಳಿಗಳಲ್ಲಿ ಹಿತ್ತಲು ಅಂತ ಕೇಳಿರ್ತೀರ ನೀವೆಲ್ಲ, ನೀವು ಹಿತ್ತಲಲ್ಲೇನೆ ನಾವು ಎಮ್ಮೆಗಳನ್ನ ಕಟ್ಕೊಬಹುದು. ಆ ಹಿತ್ತಲಲ್ಲೇ ಸ್ವಲ್ಪ ಜಾಗವನ್ನ ಮಾಡಿ ಅವನ್ನ ಬಿಡತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ರೆ ಹೆಚ್ಚಿನ ಹಾಲನ್ನ ಉತ್ಪಾದನೆ ಮಾಡಬಹುದು ಅಂತ ಹೇಳ್ತೀನಿ. ಅಂದ್ರೆ ಈಗ ಮುಖ್ಯವಾಗಿ ಎಮ್ಮೆಗಳನ್ನ ಈ ಜಮೀನುಗಳ ಕಡೆಗೆ ಹೊಡ್ಕೊಂಡು ಹೋಗಿ ಮೇಯಿಸುವಂತ ವಿಧಾನ ಕೂಡ ಹೌದು ಹೌದು ಗ್ರಾಮಾಂತರ ಪ್ರದೇಶದಲ್ಲಿ. ಇನ್ನೊಂದು ಹೇಳೋದಕ್ಕೆ ಬಯಸ್ತೀನಿ ಏನಂತಂದ್ರೆ, ಈಗ ನಮ್ಮ ದೇಶದ ಹೈನುಗಾರಿಕೆ ನಿಂತಿರೋದು ಕೃಷಿಯಲ್ಲಿ ಇರುತ್ತಲ್ಲ, ಕೃಷಿಯಲ್ಲಿ ಬಿಟ್ಟು ಹಳಿದುಳಿದ ಉಳಿಕೆಗಳನ್ನ ಉಪಯೋಗಿಸಿಕೊಂಡೇ ನಾವು ಹೈನುಗಾರಿಕೆ ಮಾಡ್ತಿರೋದು. ಅದರಲ್ಲೂ ಎಮ್ಮೆಗಳು, ನಾನು ಎಮ್ಮೆ ನಮ್ಮಯ್ಯ ಎಮ್ಮೆ ಅಂತಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಇಲ್ಲಿ ಈ ಎಮ್ಮೆಗಳು ನೀವು ಹೊಡ್ಕೊಂಡೋಗಿ ಗರ್ಕೆ ಹುಲ್ಲು ತಿನ್ಕೊಂಡ್ಬರ್ತವೆ, ಸೀಮೆ ಹುಲ್ಲು ಯಾರು ಆಗ್ತಾ ಇಲ್ಲ ನಮ್ಮಲ್ಲಿ. ವೈಜ್ಞಾನಿಕ ಕ್ರಮದಲ್ಲಿ ಸಾಕೋದು ತುಂಬಾ ಕಡಿಮೆ ನಮ್ಮಲ್ಲಿ, ಕೇವಲ ಆ ಒಂದು ಗರ್ಕೆ ಹುಲ್ಲನ್ನ ತಿನ್ಕೊಂಡ್ಬಂದು ನಮಗೆ 2 ಲೀಟರ್ 1 ಲೀಟರ್ 3 ಲೀಟರ್ ಹಾಲನ್ನ ಕೊಡ್ತಾನೆ ಇದಾವೆ ನೀವು. ಅದರಿಂದ ನಾವು ವೈಜ್ಞಾನಿಕವಾಗಿ ಅಳವಡಿಕೆ ಮಾಡಿಕೊಂಡಾಗ ನಮ್ಮ ಎಮ್ಮೆಗಳಿಗೆ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ಕೊಬಹುದು ಅಂತೇಳಿ ನಮ್ಮ ರೈತ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಹಸುಗಳಿಗಿಂತ ಎಮ್ಮೆಗಳನ್ನು ನೋಡ್ಕೊಳ್ಳೋದು ಸುಲಭ. ಅದರಿಂದ ಆದಷ್ಟು ಎಮ್ಮೆಗಳ ಒಂದು ವೈಜ್ಞಾನಿಕ ರೀತಿಯಲ್ಲಿ ಬೆಳೆಸೋದಕ್ಕೆ ಆಹಾರ ಕ್ರಮ ಇರಬಹುದು, ಕರುಗಳ ಪಾಲನೆ ಪೋಷಣೆ ಇರಬಹುದು, ಅದರ ಕೊಟ್ಟಿಗೆ ವ್ಯವಸ್ಥೆ ಇರಬಹುದು, ಇವೆಲ್ಲವನ್ನ ಸರಿಯಾಗಿ ಮಾಡಿದ್ರೆ ನಮಗೆ ಮತ್ತಷ್ಟು ಹೆಚ್ಚು ಗುಣಮಟ್ಟದ ಹಾಲನ್ನ ನಾವು ನಿರೀಕ್ಷೆಯನ್ನ ಮಾಡಬಹುದು, ಆರ್ಥಿಕತೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಮುಖ್ಯವಾಗಿ ಎಮ್ಮೆಗಳು ಕರುಗಳನ್ನು ಹಾಕಿದ ನಂತರ ಯಾವ ರೀತಿಯಾಗಿ ನಾವು ಆರೈಕೆಯನ್ನು ಮಾಡಬೇಕಾಗತ್ತೆ? ಈಗ ನೋಡಿ, ಈ ಮಿಶ್ರತಳಿ ಕರುಗಳಲ್ಲಿ ಏನು ಹೇಳ್ತೀವಿ ಅದೇ ರೀತಿಯಲ್ಲಿ ಎಮ್ಮೆಗಳು ಕರುಗಳನ್ನು ಹಾಕಿದಾಗ ಕರುವನ್ನು ಮೊದಲಿಗೆ ಅದರ ಶ್ವಾಸಕೋಶವನ್ನು ನೋಡಬೇಕಾಗ್ತದೆ. ಅದು ಉಸಿರಾಡ್ತಿದ್ಯಾ ಇಲ್ವಾ, ಅಲ್ಲಿ ಸರ್ಫ್ಯಾಕ್ಟೆಂಟ್ಸ್ ಲಂಗ್ಸಲ್ಲಿ ಒಂದು ಸಾರಿ ಕರುಳು ಬರಳಿ ಕಟ್ಟಾಗಿ ಆಚೆ ಬಂದಾಗ ಮೊದಲನೇದಾಗಿ ಅದು ಉಸಿರಾಡ್ತಿದ್ಯಾ, ನಮ್ಮ ಪ್ರಕೃತಿಗೆ ಹೊಂದ್ಕೊಂತಾ ಇದೆಯಾ, ಅದನ್ನ ನೋಡಬೇಕಾಗುತ್ತೆ, ಬದುಕಿದೆಯಾ ಇಲ್ವಾ ಅನ್ನೋದನ್ನು. ಅದನ್ನು ಪರೀಕ್ಷಿಸಿದ ಮೇಲೆ ಮೂಗಿನಿಂದ ಲೋಳೆ ಏನು ದ್ರವ ಇರುತ್ತೆ ಅದನ್ನೆಲ್ಲ ತೆಗಿಬೇಕಾಗ್ತದೆ. ಮೂರನೇದಾಗಿ ಈ ಎಮ್ಮೆಯ ಹತ್ರನೇ ಕೊಡ್ತೀವಿ ನಾವು ಕರುವನ್ನ, ಕರು ಕೊಟ್ಟಾಗ ಅದನ್ನು ಬೆಚ್ಚಗೆ ಇಡುವಂತ ವ್ಯವಸ್ಥೆಯನ್ನು ಮಾಡ್ತದೆ. ಯಾವ ರೀತಿ ನೆಕ್ತಾ ಇರುತ್ತೆ ಅದು ಕಂಟಿನ್ಯೂಸ್ ಆಗಿ ನೀವು ನೋಡಿದೀರಾ, ನೆಕ್ತಾ ನೆಕ್ತಾ ನೆಕ್ತಾ ಎಲ್ಲ ಡ್ರೈ ಮಾಡುತ್ತೆ. ಅದು ಸ್ವಾಭಾವಿಕವಾಗಿ ಆಗ್ತಕ್ಕಂತ ಒಂದು ಕೆಲಸ, ಅದನ್ನ ಮಾಡಿಸ್ಬೇಕಾಗ್ತದೆ. ಅದು ಆದ್ಮೇಲೆ ಒಕ್ಕುಳು ಬಳ್ಳಿ ಏನು ಕಟ್ಟಾಗಿ ಬಂದಿರುತ್ತೆ ಅಲ್ಲಿ ಶುಚಿತ್ವವನ್ನ ಕಾಪಾಡ್ಕೋಬೇಕಾಗತ್ತೆ. ನಮ್ಮ ರೈತ ಮಹಿಳೆಯರು ಏನ್ ಮಾಡ್ತಾರೆ ಅದನ್ನ ನೋಡೋದಿಲ್ಲ. ಈ ಪ್ರಸವವನ್ನು ಶುಚಿಯಾದ ಜಾಗದಲ್ಲಿ ಆಗುವಂತೆ ನೋಡ್ಕೋಬೇಕಾಗ್ತದೆ. ನಾವು ಈಗ ಹತ್ರ ದಿನ ಹತ್ರ ಬಂದಿರುತ್ತೆ ಅನ್ಕೊಳ್ಳಿ, ಹೆರಿಗೆ ದಿನದ ಹತ್ರ ಬಂದಾಗ ನಾವು ಅವನ್ನ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ಇಟ್ಟಾಗ ಒಂದು ಶುಚಿತ್ವವನ್ನ ಕಾಪಾಡಿಕೊಂಡಾಗ ನಮಗೆ ಒಳ್ಳೆಯ ಒಂದು ಇದು ಬರ್ತದೆ. ಆಗ ಈ ಕರುಳು ಬಳ್ಳಿದ ಹೇಳ್ತಾ ಇದ್ದೆ ನಿಮ್ಗೆ, ಆ ಕರುಳು ಬಳ್ಳಿಗೆ ಒಂದು ಶುಭ್ರವಾದ ಒಂದು ದಾರವನ್ನ ತೆಗೆದುಕೊಂಡು, ಶಿವದಾರ ಇರಬಹುದು ಮತ್ತೊಂದಿರಬಹುದು, ಕ್ಲೀನ್ ಆಗಿರ್ಬೇಕಷ್ಟೇನೆ, ಶುಭ್ರವಾದ ದಾರವನ್ನ ಕರುಳು ಬಳ್ಳಿಗೆ ಒಂದು ಸೆಂಟಿಮೀಟರ್ ಅಷ್ಟು ಬಿಟ್ಟು ಉದ್ದ ನೀವು ಕಟ್ಟಬೇಕಾಗ್ತದೆ. ಕಟ್ಟಿಬಿಟ್ಟು ಮಿಕ್ಕಿದ್ದನ್ನ ಕಟ್ ಮಾಡಾಕಿದ್ರೆ ಪರವಾಗಿಲ್ಲ, ಉದುರೋಗುತ್ತೆ ಆಮೇಲೆ ಅದು. ಅದರಿಂದ ಏನಾಗುತ್ತೆ ಅಂದ್ರೆ ಕರುಳು ಬಳ್ಳಿ ಅಂದ್ರೆ ಓಪನ್ ಆಗಿರುತ್ತೆ, ಆ ರಂಧ್ರ ಇರೋದ್ರಿಂದ ಕ್ರಿಮಿಕೀಟಗಳು ಆ ಸಮಯದಲ್ಲಿ ದೇಹದೊಳಗೆ ಸೇರ್ಕೊಳ್ಳುತ್ತೆ. ನಮ್ಮ ರೈತಾಪಿ ಮಹಿಳೆಯರು ಎಷ್ಟೋ ಜನ ಬರ್ತಾರೆ ನಿಮ್ಗೆ ನೋಡಿರಬಹುದು, ಯಾವಾಗ್ಲೂ ನಾನು ಗೆಣ್ಣುಣ್ಣು ಗೆಣ್ಣುಣ್ಣು ಅಂತ ಬರ್ತಾರೆ ಕಾಲಲ್ಲಿ ಊತ್ಕೊಂಡಿದೆ ಅಂತ. ಇದು ಈ ಗೆಣ್ಣುಣ್ಣು ಆಗದು ಈ ರಂಧ್ರಗಳಿಂದ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣುಜೀವಿಗಳು ಏನು ಒಳಗಡೆ ಬರ್ತವೆ ಆ ಅಶುಚಿತ್ವದಿಂದ ಆಗ್ತಕ್ಕಂತ ಕಾಯಿಲೆ. ಆ ಕರುಳು ಬಳ್ಳಿಗೆ ಸ್ವಲ್ಪ ಈ ಆಂಟಿಸೆಪ್ಟಿಕ್ ಲೋಷನ್ ಅಂತೀವಿ, ಪೌಡನಾಯ್ಡ್ ಟಿಂಚರು ಅಂತಾರೆ ನೀವು ಹಳ್ಳಿಗಳಲ್ಲಿ, ಟಿಂಚರ್ ಸಿಗುತ್ತೆ ಅದನ್ನ ಸ್ವಲ್ಪ ಮೇಲೆ, ಇಲ್ಲ ಇವನ್ ಅರಿಶಿನ ಅದಕ್ಕೂ ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತೆ, ಹಚ್ಚಿದ್ರೆ ನಾವು ಕರುವು ಯಾವುದೇ ಕಾಯಿಲೆಗಳನ್ನ ಪಡೆದಂತೆ ನೋಡ್ಕೊಬಹುದು. ಇದೆಲ್ಲ ಆದ್ಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂತ ಅಂದ್ರೆ ನಿಮಗೆ ಗಿಣ್ಣು ಹಾಲು, ಗಿಣ್ಣು ಹಾಲು ಕುಡಿಸ್ಲೇಬೇಕು. ಗಿಣ್ಣು ಹಾಲಿಗೆ ಅತಿ ಹೆಚ್ಚಿನ ಮಹತ್ವ ಇದೆ. ನೀವು ಕೇಳಬಹುದು ಗಿಣ್ಣು ಹಾಲಲ್ಲಿ ಏನಿದೆ ಬೇರೆ ಹಾಲಲ್ಲಿ ಏನಿದೆ ಅಂತ, ಬಿಳಿ ಹಾಲಲ್ಲಿ. ಗಿಣ್ಣು ಹಾಲಲ್ಲಿ ಈ ಇಮ್ಯುನೋಗ್ಲೋಬ್ಲಿನ್ಸ್ ಅಂತೀವಿ, ರೋಗ ನಿರೋಧಕ ಶಕ್ತಿಗಳನ್ನ ಹೊಂದಿರತಕ್ಕಂಥ ಕಣಗಳಿರ್ತವೆ. ಈ ಕಣಗಳನ್ನ ನಾವು ಹುಟ್ಟಿದ 15-20 ನಿಮಿಷದೊಳಗೆ ಕುಡಿಸ್ಬೇಕಾಗ್ತದೆ. ನೀವು ಈ 15-20 ನಿಮಿಷದೊಳಗೆ ಕುಡಿಸಿದ್ರೆ ಈ ಸಣ್ಣ ಕರುಳಿನಲ್ಲಿ ಈ ರಂಧ್ರಗಳಿರ್ತದೆ, ಅತಿ ಹೆಚ್ಚು ಈ ರೋಗ ನಿರೋಧಕ ಶಕ್ತಿ ಇರತಕ್ಕಂತ ಇಮ್ಯುನೋಗ್ಲೋಬ್ಲಿನ್ಗಳು ಒಳಗಡೆ ಹೋಗ್ತವೆ. ಒಳಗಡೆ ಹೋದಾಗ ಮುಂದೆ ಅದು ಸದೃಢವಾದ ಹಸುವಾಗೋದಕ್ಕೆ ಇದೇ ಮುಖ್ಯ ಕಾರಣ. ಅದರಿಂದ ನಮ್ಗೇನು ಗಿಣ್ಣು ಹಾಲು, ಇದು ಮನುಷ್ಯರಿಗೆ ಗಿಣ್ಣು ಮಾಡ್ಕೊಳಕಲ್ಲ, ಇದು ಬಹುಮುಖ್ಯವಾಗಿ ಕರುವಿಗೆ ಬೇಕಾಗಿರ್ತದೋ 3-4 ದಿನ ಅದು ಏನಿರುತ್ತೆ ಹಾಲು ಬಿಳಿ ಆಗೋವರೆಗೂ, ಅದರಲ್ಲಿ ಶರ್ಕರ ಜಾಸ್ತಿ ಇರುತ್ತೆ, ಪಿಷ್ಟ ಜಾಸ್ತಿ ಇರುತ್ತೆ, ಪ್ರೋಟೀನ್ಗಳು ಜಾಸ್ತಿ ಇರುತ್ತೆ, ಇವೆಲ್ಲವನ್ನ ನಾವು ನೋಡಿದಾಗ ಗಿಣ್ಣು ಹಾಲಿನ ಮಹತ್ವ ನಿಮ್ಗೆ ಅರ್ಥ ಆಗುತ್ತೆ. ಆದ್ರಿಂದ ನಮ್ಮ ರೈತಾಪಿ ಮಹಿಳೆಯರು ಕರು ಪ್ರಸವದ ತದನಂತರ ಅತಿ ಹೆಚ್ಚು ಸಮಯವನ್ನ ಹಾಳು ಮಾಡದೆ ಕುಕ್ಕುಳು ಬಳ್ಳಿಯನ್ನ ಕಟ್ ಮಾಡತಕ್ಕಂಥದ್ದು, ಅದಕ್ಕೆ ಒಂದು ಆಂಟಿಸೆಪ್ಟಿಕ್ ಲೋಷನ್ ಅಥವಾ ಟಿಂಚರ್ ಅಂತ ಹಚ್ಚತ್ತೋ ಅಥವಾ ಅರಿಶಿನವನ್ನ ಹಚ್ಚತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಕರುವನ್ನ ಈ ಒಂದು ಕ್ರಮವನ್ನ ತೆಗೆದುಕೊಂಡಾಗ ನಮಗೆ ಒಂದು ಸದೃಢವಾದ ಕರು ಸಿಗುತ್ತೆ ಅಂತ ನಾನು ಹೇಳಕ್ ಬರ್ತೀನಿ. ಮತ್ತಿತರ ಏನು ಪಾಲನಾ ಕ್ರಮಗಳನ್ನು ಅನುಸರಿಸಬೇಕು, ಪೋಷಣಾ ಕ್ರಮಗಳನ್ನ? ಈಗ ನೋಡಿ ನಮ್ಮಲ್ಲಿ ಏನಾಗಿದೆ, ಎಮ್ಮೆ ಕರು ಅಂತಿದಂಗೆ ಎಮ್ಮೆಗಳಲ್ಲಿ ಒಂದು ವಿಧ ಇದೆ. ನಿಮಗೆ ನೀವು ಹಸುಗಳನ್ನ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಎಮ್ಮೆಗಳು ಹಾಲು ಕೊಡಬೇಕು ಅಂತ ಅಂದ್ರೇನೆ, ಹಾಲು ಕೊಡಬೇಕು ಅಂದ್ರೆ ಕರು ಮುಂದೆ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಅದು ಈ ವಿಧಾನದಲ್ಲೇ ಹಾಲು ಕರು ತೋರಿಸ್ಲಿಲ್ಲ ಅಂದ್ರೆ ಹಾಲು ಕೊಡಲ್ಲ, ಇದು ನಮ್ಮ ರೈತ ಮಹಿಳೆಯರು ಅನ್ಕೊಂಡಿದ್ದಾರೆ. ಎಮ್ಮೆಗಳು ಅಫ್ಕೋರ್ಸ್ ಈ ತರದ ಒಂದು ರೀತಿ ಇದೆ, ಇಲ್ಲ ಅಂತ ಹೇಳಲ್ಲ ನಾನು, ಒಪ್ಕೊಳ್ಳಲ್ಲ. ಆದ್ರೆ ಕಮರ್ಷಿಯಲ್ ಆಗಿ ನಾವು ವೈಜ್ಞಾನಿಕವಾಗಿ ಅಥವಾ ನಾವು ಕಮರ್ಷಿಯಲ್ ಆಗಿ ಪ್ರಾರಂಭ ಮಾಡಿದಾಗ ಎಮ್ಮೆಗಳ ಹಿಂಡಿದ್ದಾಗ ಏನಾಗ್ತದೆ, ಕರುವನ್ನ ಸಪರೇಟ್ ಮಾಡಲೇಬೇಕಾಗ್ತದೆ. ನಾವು ಸಪರೇಟ್ ಮಾಡಿ ಯಾಕೆ ಅಂತ ಅಂದ್ರೆ ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಕರು ಎಷ್ಟು ಕುಡಿತಾ ಇದೆ, ಎಷ್ಟು ಸಾರಿ ಕುಡಿಸ್ಬೇಕು, ಇದರ ದೇಹದ 1/10 ಭಾಗ, ಕರುವಿನ ದೇಹ ತೂಕದ 1/10 ಭಾಗವನ್ನ ಮೊದಲನೇ ತಿಂಗಳು, 1/15 ಭಾಗವನ್ನ 2ನೇ ತಿಂಗಳು, 1/20 ಭಾಗವನ್ನ 3ನೇ ತಿಂಗಳು, ಈ ರೀತಿಯಾಗಿ ಅನುಸರಿಸಿ ನಾವು ಹಾಲನ್ನ ಕುಡಿಸ್ಬೇಕಾಗ್ತದೆ. ಆದ್ರಿಂದ ನಾವು ಅದನ್ನ ಹೇಳ್ತಾ ಇರಂದಾನು, ಈ ಕರುವನ್ನ ತೋರಿಸ್ಲೇಬೇಕು ಅಂತೇನಿಲ್ಲ, ತೋರಿಸ್ತಾ ಇದ್ರು ಅದು ನಮ್ಮ ನಾವು ಯಾವ ರೀತಿ ರೂಢಿಯನ್ನ ಮಾಡ್ಕೊಂತೀವಿ ಅದರ ಮೇಲೆ ಈ ಹಾಲಿನ ಇಳುವರಿ ಅವಲಂಬಿತವಾಗಿರ್ತದೆ. ಹಾಲು ಇಳುತ್ತಕ್ಕಂತ ಇದು ಒಂದು ಅವಲಂಬನೆ ಕ್ರಮವಾಗಿರ್ತದೆ. ನೀವು ಕರುವನ್ನ, ಆಮೇಲೆ ಕರುನಲ್ಲಿ ನಾನು ಇನ್ನೊಂದು ಹೇಳದ್ ಮರ್ತಿದ್ದೀನಿ ನಿಮಗೆ, ಈ ಸಾಕಾಣಿಕೆ ಕ್ರಮದಲ್ಲಿ ನಾವು ಯಾರನ್ನು ಕರುಗಳಿಗೆ ಬರೀ ಒಂದ್ ಸಣ್ಣದ ಹುಲ್ಲನ್ನ ಹಾಕ್ತೀವಿ, ಅದರಲ್ಲೂ ಎಮ್ಮೆ ಕರುಗಳು ನೀವು ನೋಡಿರ್ಬೋದು ಯಾವಾಗಲೂ ಹೊಟ್ಟೆ ಬಿಟ್ಕೊಂಡಿರ್ತವೆ. ಇಲ್ಲ ಅಂತ ಯಾಕೆ ಹೊಟ್ಟೆ ಬಿಟ್ಕೊಂಡಿರ್ತವೆ, ಒಂದು ಖನಿಜಾಂಶಗಳ ಕೊರತೆ ಇರಬಹುದು. ಅದಕ್ಕಿಂತ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಎಮ್ಮೆಗಳಲ್ಲಿ ಈ ಜಂತು ಹುಳುಗಳ ಒಂದು ಹಾವಳಿ ಜಾಸ್ತಿ ನೀವು ನೋಡಬೇಕು. ನಾವು ಅದಕ್ಕೆ ಎಮ್ಮೆಗಳಲ್ಲಿ ಏನ್ ಹೇಳ್ತೀವಿ, ನೀವು ಹಸುಗಳ ಕಂಪೇರ್ ಮಾಡಿದಾಗ 10 ದಿನಕ್ಕೆ ನೀವು ಒಂದು ಜಂತುನಾಶಕ ಔಷಧಿಯನ್ನ ಕುಡಿಸಿ ಅಂತ ಹೇಳ್ತೀವಿ. ಇದು ಎಲ್ಲಾ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಸಿಗುತ್ತೆ. ನೀವು ಹೋಗಿ ಕೇಳರ್ 10 ದಿನಕ್ಕೆ ನಾವು ಜಂತುನಾಶಕ ಔಷಧಿಯನ್ನ ಕುಡಿಸ್ಬೇಕಾಗ್ತದೆ. ಯಾಕೆ ಅಂತ ಅಂದ್ರೆ ತಾಯಿಯಿಂದನೇ ಈ ಜಂತು ಹುಳುಗಳು ಹಾವಳಿಯನ್ನ ಕರುವಿಗೆ ಮಾಡಿರ್ತವೆ, ಅಲ್ಲಿಂದನೇ ತಗೊಂಡ್ ಬಂದಿರುತ್ತೆ ತಾಯಿಯಿಂದನೇ. ಆದ್ರಿಂದ ಆದಷ್ಟು ಜಂತು 10 ದಿನಕ್ಕೆ ಮಾಡಬೇಕಾಗ್ತದೆ. ತಿಂಗಳಿಗೊಮ್ಮೆ ಅಪ್ ಟು 6 ತಿಂಗಳವರೆಗೆ ಕರು ಹಾಗೋವರೆಗೆ ನೀವು ತಿಂಗಳಿಗೊಮ್ಮೆ ಹಾಕೊಂಡ್ಬರ್ಬೇಕಾಗ್ತದೆ ಈ ಜಂತುಗಳನ್ನ. ಆಮೇಲೆ ಕರು ಸಾಕಾಣಿಕೆ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ ನಿಮ್ಗೆ ಈಗ್ಲೇನೆ. ಏನಂತ ಅಂದ್ರೆ ನಾವೀಗ ಸಮತೋಲನ ಆಹಾರ ಅಂತ ಹೇಳ್ತೀವಿ, ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಹೆಮ್ಮೆ ಅಂತ ಅಂದ್ರೆ, ಎಲ್ಲೋ ಹೊಡ್ಕೊಂಡು ಹೋಗೋದು ಹೊಡ್ಕೊಂಡ್ ಬರೋದು, ಯಾಕೆ 2 ಲೀಟ್ರು 1 ಲೀಟ್ರು ಕೊಡ್ತಾ ಇದಾವೆ? ನೀವು ನಮ್ಮ ರಾಜ್ಯ ಮತ್ತು ಗುಜರಾತ್ ರಾಜ್ಯವನ್ನ, ನಾನು ಗುಜರಾತ್ ರಾಜ್ಯದಲ್ಲಿ ಇದ್ದೆ ನೋಡಿದಾಗ, ಅಲ್ಲಿ ಎಲ್ಲಾ ಎಮ್ಮೆಗಳು 15-20 ಲೀಟ್ರಷ್ಟು ಹಾಲು ಕೊಡ್ತಾವೆ ನಿಮಗೆ. 15-20 ಲೀಟ್ರು ನಮ್ಮ ಹಸುಗಳು ಕೊಡ್ತದೆ. ಅದರಲ್ಲಿ ಪೌಷ್ಟಿಕಾಂಶತೆಯನ್ನು ಜಾಸ್ತಿ ಇರ್ತದೆ, ಕೊಬ್ಬಿನಾಂಶನೂ ಜಾಸ್ತಿ ಇರ್ತದೆ, ಸಾಲಿಡ್ಸ್ ನಾಟ್ ಫ್ಯಾಟ್ ಅಂತೀವಿ, ಘನ ಪದಾರ್ಥಗಳು ಅತಿ ಹೆಚ್ಚಿರ್ತದೆ. ನಾವು ಇದನ್ನ ನೋಡಿದಾಗ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಅಂದ್ರೆ, ನಾವು ವೈಜ್ಞಾನಿಕ ಅಳವಡಿಕೆಯನ್ನ ಮಾಡ್ಕೊಂಡಿಲ್ಲ, ವೈಜ್ಞಾನಿಕ ಪದ್ಧತಿಯನ್ನ. ಇಲ್ಲಿ ಏನಾಗುತ್ತೆ, ನಾನು ಅದಕ್ಕೆ ಹೇಳ್ತಾ ಇದ್ದೆ, ಈ ಸಮತೋಲನ ಆಹಾರನ್ನ, ಈ ಒಂದು ಆಹಾರವನ್ನ 15 ದಿನಗಳಿಂದ ದವಸ ಧಾನ್ಯಗಳು ನಿಮ್ಮ ಮನೆಯಲ್ಲೇ ಬೆಳ್ಕೊಂತೀರಾ, ನೀವು ಕಡಲೆಕಾಳು ಬೆಳಿತೀರಾ, ಅಳಸುಂಡೆಕಾಳು ಬೆಳಿತೀರಾ, ತೊಗರಿ ಬೆಳೆ ಬೆಳಿತೀರಾ ಕೆಲವು ಕಡೆ, ಇದು ನಮ್ಮ ರಾಜ್ಯದ ವಿವಿಧ ಭಾಗದಲ್ಲಿ, ಅವನ್ನೇ ಉಪಯೋಗಿಸ್ಕೊಳ್ಳಿ ನೀವು. ಜೋಳ ಬೆಳಿತೀರಾ, ಇದನ್ನೇ ಒಂದು 50 ಗ್ರಾಮ್ ಇಂದ ಪ್ರಾರಂಭ ಮಾಡಬೇಕಾಗ್ತದೆ. ಯಾವಾಗ 15 ದಿನದಿಂದನೇ 50 ಗ್ರಾಮ ಮಾಡ್ಕೊಂಡೋದಾಗ ಸರಿಯಾದ ಬೆಳವಣಿಗೆ, ಸರಿಯಾದ ಕರುವಿನ ಬೆಳವಣಿಗೆ ಅಂತ ಅಂದ್ರೆ ದಿನಕ್ಕೆ 500 ಗ್ರಾಮ್ ಇಂದ 700 ಗ್ರಾಮ್ ತೂಕದಷ್ಟು ಬೆಳವಣಿಗೆಯನ್ನ ಕಾಣಬೇಕಾಗ್ತದೆ. ಇವತ್ತು 1 ಕೆಜಿ ಇತ್ತು ಅಂದ್ರೆ ನಾಳೆ 2 ಕೆಜಿಗೆ ಬರಬೇಕದು. ಆಗ್ಲೇನೆ ನಮ್ಮ ಒಂದು ಈ ಎಮ್ಮೆಗಳೇನಾಗ್ತದೆ, ಪ್ರೌಢಾವಸ್ಥೆ ಅಂತ ಹೇಳ್ತೀವಿ ನಿಮಗೆ. ಎರಡನೇದಾಗಿ ಪ್ರೌಢಾವಸ್ಥೆಗೆ ಯಾವಾಗ ಬರ್ತದೆ, ಸ್ವಲ್ಪ ಹಸುಗಳಿಂದ ಲೇಟ್ ಆಗಿ ಬರ್ತದೆ. ಅಂದ್ರೆ ನಾವು ಕರೆಕ್ಟಾಗಿ ಸಾಕಿದ್ರೆ, ವೈಜ್ಞಾನಿಕ ಕ್ರಮದಲ್ಲಿ ಸಾಕಿದ್ರೆ 18-24 ತಿಂಗಳಲ್ಲಿ ಎಮ್ಮೆಗಳು ಪ್ರೌಢಾವಸ್ಥೆಗೆ ಬರ್ತದೆ, ನೀವು ಫಲವನ್ನ ಕೊಡಿಸ್ಕೋಬಹುದಾಗ್ತದೆ, ಕೃತಕ ಗರ್ಭಧಾರಣೆಯನ್ನು ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಆದಷ್ಟು ಕರುಗಳ ಸಾಕಾಣಿಕೆಯಲ್ಲಿ ಅತಿ ಮುತುವರ್ಜಿಯನ್ನು ವಹಿಸಿ, ನಾವು ಕೇವಲ ಮುಸುರೆಯನ್ನು ಇಡೋದಲ್ಲ, ಸಮತೋಲನ ಆಹಾರವನ್ನ ಕೊಟ್ಕೊಂಡು ಬಂದ್ರೆ ನಾನು ಹೇಳಿದಾಗೆ ನಿಮಗೆ ಒಳ್ಳೆ ಕರುಗಳು ಸಿಗ್ತದೆ, ಎಮ್ಮೆ ಕರುಗಳು. ನೀವು ಆರ್ಥಿಕವಾಗಿ, ಯಾಕೆಂದ್ರೆ ಹೆಚ್ಚು ಖರ್ಚು ಬರಲ್ಲ ಎಮ್ಮೆ ಸಾಕಬೇಕಾದ್ರೆ ನಿಮಗೆ, ಕಡಿಮೆ ಗುಣಮಟ್ಟದ ಆಹಾರವನ್ನ ತಿಂದು ಹೆಚ್ಚು ಹಾಲನ್ನ, ಹೆಚ್ಚು ಗುಣಮಟ್ಟದ ಉತ್ಕೃಷ್ಟವಾದ ಹಾಲನ್ನ ಕೊಡ್ತವೆ. ಅದರಿಂದ ಈ ಒಂದು ಪಾಲನೆ, ಕರುಗಳ ಪಾಲನೆ ಮತ್ತು ಪೋಷಣೆಗೆ ನಮ್ಮ ರೈತ ಮಹಿಳೆಯರು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಮತ್ತೆ ಈ ಸಮತೋಲನ ಆಹಾರವನ್ನು ಕೊಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೌದು ಹೌದು ಹೌದು, ಬರೀ ನಾವು ಒಣಹುಲ್ಲನ್ನು ಕೊಟ್ಟರೆ ಸಾಲದು ಅಂತೀರಿ. ಈಗೇನಾಗಿದೆ, ನೀವು ಅವಾಗಲೇ ಹೇಳಿದ್ರೆ ಸಾಂಪ್ರದಾಯಿಕ ಪದ್ಧತಿ ಅಂತ, ಈಗೇನ್ ಮಾಡ್ತಾರೆ ನಮ್ಮ ರೈತಾಪಿ ಮಹಿಳೆಯರು, ಇದನ್ನು ಹೊಡ್ಕೊಂಡು ಹೋಗ್ತಾರೆ. ನೀವೇ ಹೇಳಿದ್ರೆ ಅವಾಗ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ಸಾಯಂಕಾಲ ಎಳ್ಕೊಂಡ್ಬರ್ತಾರೆ ಅದೆಲ್ಲ ಒಂದ್ ಕಡೆ ಕಟ್ಟಿಬಿಟ್ಟು, ಆದ್ರೂ 2 ಲೀಟರ್ ಹಾಲು ಬರ್ತಾ ಇದೆ ನಮಗೆ. ಅದನ್ನೇ ನಾವು ಸೀಮೆ ಹಸುಗಳನ್ನ, ನಿಮ್ಮ ಮಿಶ್ರತಳಿ ಹಸುಗಳು ತರ ಅದೊಂದು ಶ್ರದ್ಧೆ ವಹಿಸಿ, ಅದಕ್ಕೆ ಉತ್ತಮವಾದ ಹುಲ್ಲು, ಅದಕ್ಕೂ 25-30 ಕೆಜಿ ಹಸಿರು ಹುಲ್ಲು ಕುಡಿ ನೀವು, ಅದಕ್ಕೂ ಸಮತೋಲನ ಆಹಾರವನ್ನ 4-5 ಕೆಜಿ ಹಿಂಡಿ ಬೂಸ ಏನೇನಿದೆ ಎಲ್ಲ ಕಾಳುಗಳನ್ನ ನೀವು ಕೊಡೋದಕ್ಕೆ, ತಿಂಡಿ ಮಿಶ್ರಣವನ್ನ ಕುಡಿ, ಅದಕ್ಕೆ ಬೇಕಾಗತ್ತ ಖನಿಜಾಂಶಗಳನ್ನ ಕೊಡಬೇಕಾಗ್ತದೆ ದಿನಕ್ಕೆ 50 ಗ್ರಾಮ್ನಂತೆ, ಅದಕ್ಕೆ ಬೇಕಾದಂತ ಕ್ಯಾಲ್ಸಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಎಷ್ಟೊಂದು ಖನಿಜಾಂಶಗಳಿದಾವೆ, ಇವೆಲ್ಲವನ್ನ ಕೊಟ್ಟಾಗ ನಮಗೆ 15 ಲೀಟರ್ ಹಾಲನ್ನ ತಗೊಳೋದ್ರಲ್ಲಿ ಅದು ಏನು ಅತಿಶಯೋಕ್ತಿಯನ್ನು ಅಲ್ಲ, ಪ್ರೇಕ್ಷೆಯೂ ಅಲ್ಲ. ಅದು ಇನ್ನ ಬೆರೆಯ ಲಕ್ಷಣಗಳನ್ನ ಗುರುತಿಸಿ ಸಂವರ್ಧನೆ ಕೈಗೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು ಹೌದು ಹೌದು. ಈಗ ನೋಡಿ, ಇಂದಿನ ಕರುಗಳೇ ಮುಂದಿನ ಹಸುಗಳು ಅಂತ ನಾವು ಹೇಳೋದು. ಈಗೆಲ್ಲ ನಾನು ಅದನ್ನೇ ಹೇಳಿ ನಿಮಗೆ, ಕರುಗಳನ್ನ ಯಾಕೆ ಪಾಲನೆ ಪೋಷಣೆ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಈಗ ಒಳ್ಳೆ ತರಿಯ, ಈಗ ಹಾಲಿನ ಇಳುವರಿಯನ್ನ ನಿರ್ಧರಿಸತಕ್ಕಂಥದ್ದು ಗಂಡು, ನಮ್ಮಲ್ಲಿ ವೀರ್ಯ ಬ್ಯಾಂಕ್ಗಳಿದಾವೆ, ನಮ್ಮಲ್ಲಿ ಎಲ್ಲಾ ರೀತಿಯ, ಈಗ ನಮ್ಮ ರಾಜ್ಯದಲ್ಲಿ ಮುರ್ರಾ ಮತ್ತು ಸುರತಿ ಎಮ್ಮೆಯ ಒಂದು ವೀರ್ಯವನ್ನ ಲಭ್ಯತೆ ಇದೆ. ನೀವು ಈಗ ನೋಡಿದಾಗ ಈ ವೀರ್ಯ ಲಭ್ಯತೆಯನ್ನ ನಾವು ಉಪಯೋಗಿಸ್ಕೊಬೇಕಾಗ್ತದೆ. ಎಲ್ಲಾ ಪಶು ಆಸ್ಪತ್ರೆಗಳಲ್ಲಿ ಈ ವೀರ್ಯಗಳು ಲಭ್ಯತೆ ಇರೋದ್ರಿಂದ ನೀವು ಕೃತಕ ಗರ್ಭಧಾರಣೆಗೆ ಹೋಗ್ಬೇಕಾಗ್ತದೆ. ಯಾಕೆಂತಂದ್ರೆ ಇನ್ನೂ ನಮ್ಮಲ್ಲಿ ಈಗ ಹಳ್ಳಿಗಳಲ್ಲಿ ಕೋಣಗಳನ್ನ ಇಟ್ಟು ತುಂಬಾ ಜನ ಇಟ್ಕೊಂಡಿದ್ದಾರೆ, ಬಟ್ ಕೋಣಗಳನ್ನ ಇಟ್ಕೊಂಡ್ರು ಇವರು ಅಲ್ಲಿ ಪಾಲಿಸಬೇಕಾದಂತ ಸ್ವಚ್ಛತೆಯ ನಿಯಮಗಳನ್ನ ಪಾಲಿಸೋದಿಲ್ಲ. ಆದ್ರಿಂದ ಏನಾಗುತ್ತೆ, ಈಗ ಒಂದ್ ಸಾರಿ ಹತ್ತಿಸ್ತೀರಾ, ಅದಕ್ಕೆ ಏನೋ ಕಾಯಿಲೆ ಇರುತ್ತೆ, ಇನ್ನೊಂದು ಎಮ್ಮೆಗೂ ಹತ್ತಿಸ್ತೀರಾ ಮತ್ತೊಂದು, ಇದರಿಂದ ಏನಾಗ್ತದೆ ತುಂಬಾ ಕಾಯಿಲೆಗಳು. ಈಗ ಬ್ರೂಸೆಲ್ಲಾ ಅಂತ ಹೇಳ್ತೀವಿ, ಇದು ಈಸಿಯಾಗಿ ಬಂದ್ಬಿಡುತ್ತೆ, ಅವಾಗ ಒಂದ್ರಿಂದ ಒಂದಕ್ಕೆ ಬರ್ತಾನೆ ಇರುತ್ತೆ. ನೀವು ಇವೆಲ್ಲವನ್ನ ಹತೋಟಿಗೆ ತಗೋಬೇಕು ಅಂದ್ರೆ ಕೃತಕ ಗರ್ಭಧಾರಣೆಗೆ ಹೋಗಬೇಕಾಗ್ತದೆ. ಆಮೇಲೆ ಕೃತಕ ಗರ್ಭಧಾರಣೆ ನಿಮಗೆ ಅತಿ ಹೆಚ್ಚು ಏನು ದುಡ್ಡೇನು ಖರ್ಚಾಗಲ್ಲ, 15 ರೂಪಾಯಿ ಒಂದು ನಳಿಕೆಗಿದೆ, ವೀರ್ಯ ನಳಿಕೆಗೆ. ಆದ್ರಿಂದ ಎಲ್ಲಾ ಇದರಲ್ಲಿ ಕೂಡ ಇದು ಎಲ್ಲಾ ಒಂದು ಪಶು ಆಸ್ಪತ್ರೆಯಲ್ಲೂ ಲಭ್ಯ ಇದೆ. ಆದರೆ ನಮ್ಮ ಎಮ್ಮೆಗಳಲ್ಲಿ ನೀವು ಇವನ್ನ ನಾವು ಸೀಸನಲ್ ಬ್ರೀಡರ್ಸ್ ಅಂತ ಹೇಳ್ತೀವಿ. ಈ ಒಂದು ಏನು ಕಾಲಕ್ಕನುಗುಣವಾಗಿ ಋತುಮಾನಕ್ಕನುಗುಣವಾಗಿ ನಾವು ನೋಡಬೇಕಾಗ್ತದೆ. ಈ ವಿಂಟರ್ ಸೀಸನ್ ಅಂದ್ರೆ ಚಳಿಗಾಲದಲ್ಲಿ ಅತಿ ಹೆಚ್ಚು ಫಲವನ್ನ ಕಾಣ್ತೀವಿ, ಅತಿ ಹೆಚ್ಚು ಫಲ. ಆಮೇಲೆ ಎಮ್ಮೆಗಳಲ್ಲಿ ನೀವು ಬೆದೆಯ ಚಕ್ರದಲ್ಲಿ ಬೆದೆಯ ಲಕ್ಷಣಗಳಲ್ಲಿ ಕೆಲವೊಂದು ಅಂಶಗಳನ್ನ ಗುರುತಿಡಬೇಕಾಗ್ತದೆ. ಇವು ಮೂಕ ಬೆದೆ ಜಾಸ್ತಿ ಇರುತ್ತೆ ಇದರಲ್ಲಿ. ಈ ಮೂಕ ಬೆದೆ ಯಾಕಿರುತ್ತೆ ಅಂದ್ರೆ ಇವು ಹೆಚ್ಚು ತೋರಿಸಲ್ಲ ಬೆದೆಯ ಲಕ್ಷಣಗಳನ್ನ. ನೀವು ಗಮನಿಸಬೇಕಾಗ್ತದಂತ ನಮ್ಮ ರೈತ ಮಹಿಳೆಯರು ಯಾವ್ದನ್ನ ಈ ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಯೂರಿನ್ ಮಾಡ್ತಾ ಇರ್ತದೆ, ಗಂಡ್ಲನ ಒಂಚೂರು ಹಾಕುತ್ತೆ ಮುಂದಕ್ಕೆ ಹೋಗುತ್ತೆ ಸ್ವಲ್ಪ ಗಂಡ್ಲ ಯೂರಿನ್ ಆಗ್ತದೆ, ಅದರಲ್ಲೇ ನೀವು ಈ ಕೊಳೆ ಅಂತ ಏನ್ ಹೇಳ್ತೀವಿ ಅದನ್ನ ಕಾಣಬಹುದಾಗಿರುತ್ತೆ. ಈ ಸ್ವಲ್ಪ ಸ್ವಲ್ಪ ಇದನ್ನ ಗಂಜಲವನ್ನ ಹಾಕುವಂತ ಸಮಯದಲ್ಲಿ ಆ ಎಮ್ಮೆ ಈ ಬೆದೆಗೆ ಬಂದಿರ್ತದೆ. ಮಿಕ್ಕಂತೆ ಕೆಲವು ಎಮ್ಮೆಗಳು ಮತ್ತೊಂದು ಎಮ್ಮೆ ಮೇಲೆ ಹತ್ತದು, ಹರ್ಚುವುದು, ಹಾಲು ಇಳಿವು ಕಡಿಮೆ ಆಗೋದು, ಈ ಎಲ್ಲ ಲಕ್ಷಣಗಳು ಕಾಣಬರ್ತವೆ. ಬಟ್ ಅತಿ ಹೆಚ್ಚು ಎಮ್ಮೆಗಳಲ್ಲಿ ಈ ಮೂಕಬೆದೆ ಅನ್ನೋದು ತುಂಬಾ ತೊಂದರೆ ಇರತಕ್ಕಂತ ಒಂದು. ಈ ಇವತ್ತು ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ಎಮ್ಮೆಗಳಲ್ಲಿ ಏನಾದರೂ ಈ ಗರ್ಭಧಾರಣೆಯ ತೊಂದರೆ ಇರಲಿಲ್ಲ ಅಂತ ಅಂದ್ರೆ ಅದೊಂದು ಬಿಟ್ರೆ ನಿಮ್ಗೆ ಯಾವ ತೊಂದರೆಯೂ ಇರುವುದಿಲ್ಲ ಇದರಲ್ಲಿ ಹೆಚ್ಚು ಹೆಚ್ಚು. ಇದೊಂದನ್ನ ಸರಿ ಮಾಡಿಕೊಂಡ್ರೆ ನಮ್ಗೆ ನಮ್ಮ ದೇಶಕ್ಕೆ ಯಾವ ಮಿಶ್ರತಳಿ ಹಸುಗಳೂ ಬೇಕಾಗಲ್ಲ ಹಾಗೆ ಹೇಳಿದ್ರೆ ನಿಮ್ಗೆ. ಯಾಕೆ ಅಂತ ಅಂದ್ರೆ ಈ ಎಮ್ಮೆಗಳನ್ನ ಸಾಕಿದವರಿಗೆ ಅತಿ ಹೆಚ್ಚು ಪಶುವೈದ್ಯರ ಅವಶ್ಯಕತೆಯೂ ಇರುವುದಿಲ್ಲ. ನೀವೀಗ ನೋಡಿರ್ಬೋದು ಹೆಚ್ ಎಫ್ ಹಸು ಅಂತಿದ್ದಂಗೆ ಕಾಲುಗಳು ಗೊರಸುಗಳು ತೊಂದರೆ ಇರ್ತದೆ, ಮತ್ತೊಂದು ತೊಂದರೆ ಇರ್ತದೆ, ಅದಕ್ಕೆ ಹೆಚ್ಚು ಕಾಯಿಲೆಗಳು ಬರ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಯಾಕೆ ಅಂತಂದ್ರೆ ಅವು ಬೇರೆ ಕಡೆಯಿಂದ ಬರ್ದಿರ್ತಕ್ಕಂತ ಪ್ರಾಣಿಗಳು ತಳಿಗಳು. ಇವು ನಮ್ಮ ಎಮ್ಮೆಗಳು, ಇವು ನಮ್ಮ ಎಮ್ಮೆಗಳು, ಇಲ್ಲಿ ನಿಮಗೆ ಪಶುವೈದ್ಯನ ಅವಶ್ಯಕತೆಯೇ ಬರಲ್ಲ. ನಿಮಗೆ ಏನು ಅಂದ್ರೆ ಗರ್ಭಧಾರಣೆ ಒಂದು ಸರಿಯಾಗಿ ನೋಡ್ಕೊಂಡ್ರೆ ನೀವು ಎಮ್ಮೆಗಳಿಗಿಂತ ಒಳ್ಳೆಯ ಹೈನುಗಾರಿಕೆಗೆ ಬೇಕಾದ ತಳಿ ಇನ್ನೊಂದಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಎಮ್ಮೆಗಳ ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟಾಗ ಏನು ನಾವು ಗಮನ ಕೊಡಬೇಕಾಗುತ್ತೆ? ಆರೋಗ್ಯ ರಕ್ಷಣೆ ಅಂತ ಅಂದ್ರೆ ನೋಡಿ, ಈಗ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ ನಾವು, ರೋಗ ನಿರೋಧಕ ಚುಚ್ಚುಮದ್ದುಗಳನ್ನ ಹಾಕ್ತೀವಿ ಕೆಲವೊಂದು, ಅದರಲ್ಲೂ ಕಡಿಮೆ ಕಾಯಿಲೆಗಳು ಬರೋದು ನಿಮ್ಗೆ. ಈಗ ನೋಡಿ, ಈ ನೀವು ಕಾಲುಬಾಯಿ ಜ್ವರ ಕೇಳಿರ್ಬೋದು, ಅತಿ ಹೆಚ್ಚು ನೀವು ಮಿಶ್ರತಳಿ ಹಸುಗಳಲ್ಲಿ ಕಾಣಬರುತ್ತದೆ. ಎಮ್ಮೆಗಳಲ್ಲಿ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಮ್ಮೆಗಳ ಬರ್ತದೆ ಆದ್ರೆ ತುಂಬಾ ಕಡಿಮೆ, ದೇ ಆರ್ ರೆಸಿಸ್ಟೆಂಟ್. ನಾನು ಕಾಲುಬಾಯಿ ಜ್ವರ ತುಂಬಾ ಕಡಿಮೆ ನೋಡಿರೋದು, ಬರೋದೇ ಇಲ್ಲ. ಹಾಗೆ ಇದು ಎಚ್ ಎಸ್ ಅಂತ ಹೇಳ್ತೀವಿ, ಗಂಟ್ಲು ಬೇನೆ ಅಂತ ಹೇಳ್ತೀವಿ, ಆಮೇಲೆ ನೆರಡಿ ರೋಗ ಅಂತೀವಿ, ಎಲ್ಲ ಚಪ್ಪೆ ರೋಗ, ಇವೆಲ್ಲ ರೋಗಗಳು ಅತಿ ಕಡಿಮೆನೆ. ಆದರೂ ನಾವು ಕಾಲ ಕ್ರಮಕ್ಕನುಗುಣವಾಗಿ ಈಗ 4ನೇ ತಿಂಗಳು 5ನೇ ತಿಂಗಳು 6ನೇ ತಿಂಗಳಲ್ಲಿ ನಾವು ಇವನ್ ಬ್ರೂಸಲ್ಲ ಅಂತ ನಾವೇನು ಹೇಳ್ತೀವಿ, ಗರ್ಭಕೋಶಕ್ಕೆ ಆಗ್ತಕ್ಕಂಥ ಕಾಯಿಲೆ ಏನಿದೆ, ಅಬಾರ್ಷನ್ ಅಂತ ಕಂದು ಹಾಕುವಂಥ ಕಾಯಿಲೆ ಏನಿದೆ, ಅದು ತುಂಬ ಕಡಿಮೆ ನಮ್ಮ ಎಮ್ಮೆಗಳಲ್ಲಿ. ಆದರೆ ಕೆಲವೊಂದು ಕಾಯಿಲೆಗಳು, ಈಗ ಗರ್ಭಕೋಶ ನುಂಚ್ಕೊಡೋದು ಅಂದ್ರೆ ಟಾರ್ಷನ್ ಅಂತೀವಿ, ಇದು ಕಾಮನ್ ಆಗಿರ್ತದೆ. ಪ್ರಸವದ ಕೊನೆಯ ಸಮಯದಲ್ಲಿ ಕರು ಹಾಕಬೇಕಾದ್ರೆ ಗರ್ಭಕೋಶದ ಕಂಠ ನುಳ್ಚ್ಕೊಂತದೆ, ಅವಾಗ ಮೇವು ಬಿಡ್ತದೆ, ಆ ಟೈಮ್ನಲ್ಲಿ ನೀವು ಪಶು ವೈದ್ಯರನ್ನ ಸಂಪರ್ಕವಾಗದೆ. ಎರಡನೇ ತೊಂದರೆ ನಾವು ಕಾಣೋದು ಗರ್ಭಕೋಶದ ಚೀಲ, ಅದು ಏನಾಗ್ತದೆ ಕರು ಹಾಕಿದಾಗ ಅತಿ ಹೆಚ್ಚು ಹೊರಬರ್ತಕ್ಕಂತ ಒಂದು ಸಾಧ್ಯತೆ ಇದೆ. ಇವೆರಡನ್ನ ನಾವು ಅತಿ ಹೆಚ್ಚು ಮುಖ್ಯವಾಗಿ ನಾವು ಎಮ್ಮೆಗಳಲ್ಲಿ ಕಾಣ್ತೀವಿ. ಆದರೆ ಸಾಂಕ್ರಾಮಿಕ ರೋಗಗಳು ತುಂಬಾ ಕಡಿಮೆ ಎಮ್ಮೆಗಳಲ್ಲಿ. ಸಾಂಕ್ರಾಮಿಕ ರೋಗಗಳನ್ನ ನಾನು ಹೇಳಬೇಕು ಅಂತಂದ್ರೆ ಕಂಡು ಬರೋದೇ ಇಲ್ಲ ಅತಿ ಹೆಚ್ಚು ಎಮ್ಮೆಗಳಲ್ಲಿ. ಆದ್ರಿಂದ ನಾವು ಎಮ್ಮೆಗಳನ್ನ ಸಾಕಬೇಕಾದ್ರೆ ವೈಜ್ಞಾನಿಕ ರೀತಿಯಲ್ಲಿ ಸಾಕೋದ್ರೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತೀನಿ. ಅಂದ್ರೆ ಒಟ್ಟಾರೆ ಎಷ್ಟು ಮಟ್ಟಿಗೆ ಈ ಎಮ್ಮೆ ಸಾಕಾಣಿಕೆ ಲಾಭದಾಯಕ ಅಂತೀರಿ? ಈಗ ನೋಡಿ, ಒಂದು ಹಸುವನ್ನ ಸಾಕಬೇಕಾದ್ರೆ ನಿಮಗೆ ಬರ್ತಕ್ಕಂಥ ಖರ್ಚುಗಳನ್ನ ನಾವು ನೋಡಿದಾಗ, ನಾನು ಸಮತೋಲನ ಆಹಾರ ಅಂತ ಹೇಳಿದೆ, ಸಮತೋಲನ ಆಹಾರ ಇಲ್ಲಿ ಅದಕ್ಕಿಂತ ಮಿಶ್ರತಳಿ ಹಸುಗಳಿಗೆ ಕೊಡ್ತಕ್ಕಂತ ಸಮತೋಲನ ಆಹಾರ ಮಟ್ಟದಲ್ಲಿ ಇಲ್ಲಿ ಬೇಕಾಗಿಲ್ಲ ನಿಮಗೆ. ಇನ್ನೂ ಕಡಿಮೆ ಕೊಟ್ಟರು ಅತಿ ಉತ್ಕೃಷ್ಟವಾದ ಹಾಲು ಸಿಗುತ್ತೆ. ಅಂದ್ರೆ ಅಲ್ಲಿ ನೀವು ಒಂದು ಲೀಟರ್ ಹಾಲನ್ನ ಉತ್ಪಾದನೆ ಮಾಡಬೇಕಾದ್ರೆ 20 ರೂಪಾಯಿ 25 ರೂಪಾಯಿ ಖರ್ಚು ಮಾಡ್ತಾ ಇದ್ರೆ, ನೀವು ಇಲ್ಲಿ ಒಂದು 10-12 ರೂಪಾಯಿ ಒಳಗೆ ಮಾಡಬಹುದು ಹಾಲು ಉತ್ಪಾದನಾ ಖರ್ಚು. ನಾನು 1 ಲೀಟರ್ ನಿಮ್ಗೆ ಹೇಳ್ತಾ ಇರೋದು. ಆದ್ರಿಂದ ನಮ್ಗೆ ಒಂದು 15-16 ಲೀಟರ್ ಹಾಲು ಬರ್ತಾ ಇದೆ ಅಂತ ಅಂದ್ರೆ ನೀವು ಅರೌಂಡ್ 150-200 ರೂಪಾಯಲ್ಲಿ ಮಾಡ್ಕೊಂಡ್ಬಿಡ್ತೀರಾ. ಯಾಕೆ ಅಂತಂದ್ರೆ ಇವು, ಆಮೇಲೆ ಮಿಶ್ರತಳಿ ಕರುಗಳು ಹಸುಗಳನ್ನ ನೀವು ನೋಡಿದಾಗ ಅವು ಎಲ್ಲಾ ಕಡೆ ಹೋಗಿ ಮೇಯಲ್ಲ, ಆದ್ರೆ ನಮ್ಮ ಎಮ್ಮೆಗಳು ಎಲ್ಲಾ ಕಡೆ ಮೇಯ್ತವೆ, ಏನನ್ನು ಬೇಕಾದ್ರೂ ತಿಂತವೆ. ಅದರಿಂದ ಒಂದು ಉತ್ಕೃಷ್ಟ ಮಟ್ಟದ ಹಾಲನ್ನು ಸಹ ಕೊಡ್ತವೆ. ನೀವು ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ವೈಜ್ಞಾನಿಕವಾಗಿ ಸಾಕಿದ್ರೆ ಎಮ್ಮೆಗಿಂತ ಇದು, ನಾನು ಆಗ್ಲೇ ಹೇಳೇ ಬಿಟ್ಟಿದ್ದೀನಿ ನಿಮಗೆ, ನಮ್ಮ ಹೆಮ್ಮೆ ಇದು, ನಾವು ಇದನ್ನ ಉಳಿಸ್ಕೋಬೇಕು, ನಮ್ಮಲ್ಲಿ ಹೆಚ್ಚು ತಳಿಗಳನ್ನ ಮಾಡಬೇಕು, ಇದರಿಂದ ಹಾಲನ್ನ ಪಡಿಬೇಕು ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ. ಆತ್ಮೀಯ ಶ್ರೋತೃಗಳೇ, ತಮಗೆ ಈ ಎಮ್ಮೆ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಜೆ ರೇಣುಕಾರಾಧ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845618798. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845618798. ತುಂಬ ಸಂತೋಷ ಡಾಕ್ಟರ್ ರೇಣುಕಾರಾಧ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಎಮ್ಮೆ ಸಾಕಾಣಿಕೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್. ಇದುವರೆಗೂ ಎಮ್ಮೆ ನಮ್ಮ ಹೆಮ್ಮೆ, ಎಮ್ಮೆಗಳ ಪಾಲನೆ ಮತ್ತು ಪೋಷಣೆ ಕುರಿತಂತೆ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಜಿಜೆ ರೇಣುಕಾರಾಧ್ಯ ಅವರೊಂದಿಗೆ ನಡೆಸಿದಂತಹ ಸಂದರ್ಶನವನ್ನು ಕೇಳಿದಿರಿ. ಇದೊಂದು ಪ್ರಕಟಣೆ. ಬೆಂಗಳೂರಿನ ಇಂದಿರಾನಗರದ ಶ್ರೀ ರಾಕುಂ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಪ್ರಾಥಮಿಕ ಶಿಕ್ಷಕರು, ಬಸ್ ಡ್ರೈವರ್ಸ್, ಅಡುಗೆಯವರು ಹಾಗೂ ಸಹಾಯಕರು ಬೇಕಾಗಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ ಇಂತಿದೆ: 701-925-4844. ಮೊಬೈಲ್ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 701-925-4844. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕರ್ನಾಟಕ ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ ಕೃಷಿ ಮೇಳ 2021 ನವೆಂಬರ್ 11-14 ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಅಂದರೆ GKVK ಆವರಣದಲ್ಲಿ COVID-19 ನಿಯಮಗಳ ಅನುಸಾರ 4 ಕಾಲ ಆಯೋಜಿಸಿರುತ್ತೆ. ಕೃಷಿ ಮೇಳವನ್ನು ಭೌತಿಕವಾಗಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಿಸಬಹುದು. ಕೃಷಿ ಮೇಳದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂಥ ನೂತನ 10 ಮತ್ತು 28 ಕೃಷಿ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದಂಥ ರೈತರಿಗೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತೆ. ಕೃಷಿ ವಸ್ತು ಪ್ರದರ್ಶನದಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಕೃಷಿ ಇಂಜಿನಿಯರಿಂಗ್ ಮತ್ತು ಕೃಷಿ ಪರಿಕರಗಳ ಸುಮಾರು 250 ಮಳಿಗೆಗಳು ಇರ್ತವೆ. ರೈತರು ತಮ್ಮ ಕೃಷಿ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆಯನ್ನು ಸ್ಥಳದಲ್ಲೇ ಪಡ್ಕೋಬಹುದು. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಮಹಾದ್ವಾರದಿಂದ ಕೃಷಿ ಮೇಳದ ಸಭಾಂಗಣಕ್ಕೆ ತಲುಪೋದಕ್ಕೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರವೇಶ ಉಚಿತವಾಗಿರುತ್ತೆ. ರೈತ ಬಾಂಧವರು ಮತ್ತು ಸಾರ್ವಜನಿಕರು ಕೃಷಿ ಮೇಳದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಆತ್ಮೀಯ ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ತಿಂಗಳ ಹುರುಳಿ ದ್ವಿದಳ ಧಾನ್ಯ ಸಸ್ಯ ಕುಟುಂಬದ ಅತಿ ಮುಖ್ಯವಾದಂಥ ತರಕಾರಿ ಬೆಳೆ. ಇದು ಅಲ್ಪಾವಧಿ ತರಕಾರಿ ಬೆಳೆ, 50 ಕೊಯ್ಲಿ ಬರುತ್ತೆ. ಈ ತಿಂಗಳ ಹುರುಳಿ ತರಕಾರಿ ಹೇರಳವಾಗಿ ಸಸಾರಜನಕ, ಕಬ್ಬಿಣ ಮತ್ತು ಸುಣದ ಅಂಶವನ್ನು ಹೊಂದಿರುತ್ತೆ. ಇದನ್ನು ಹೆಚ್ಚಾಗಿ ಅದರ ಒಂದು ಎಳೆಕಾಯಿಗಳಿಗಾಗಿ ನಾವು ಬೆಳಿತೀವಿ. ಒಣಗದಂಥ ಕಾಳುಗಳನ್ನು ಅಡುಗೆ ಮಾಡೋದಕ್ಕೂ ಕೂಡ ನಾವು ಬಳಸಬಹುದು. ಈ ತಿಂಗಳ ಹುರುಳಿ ಬೆಳೆಯನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದು, ಆದರೆ ನೀರು ನಿಲ್ಲುವಂತಹ ಮಣ್ಣುಗಳಲ್ಲಿ ಇದನ್ನು ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಆಮ್ಲಯುಕ್ತ ಮಣ್ಣುಗಳಲ್ಲೂ ಕೂಡ ಇದನ್ನು ಬೆಳೆಯಬಹುದು. ಅಂದರೆ ರಸಸಾರ 5.5-6 ಇರುವಂಥ ಆಮ್ಲಯುಕ್ತ ಮಣ್ಣುಗಳಲ್ಲೂ ಕೂಡ ಇದನ್ನು ಬೆಳೆಯಬಹುದು. ಉತ್ತಮ ಇಳುವರಿಯನ್ನು ನಾವು ಚಳಿಗಾಲ ಮತ್ತು ಮಳೆಗಾಲದ ಬೆಳೆಗಳಿಂದ ಪಡ್ಕೋಬಹುದು. ಗುಡ್ಡಗಾಡು ಪ್ರದೇಶದಲ್ಲಿ ಬೇಸಿಗೆ ಮತ್ತು ಚಳಿಗಾಲದಲ್ಲೂ ಕೂಡ ಬೆಳಕಬಹುದು. ಈ ತಿಂಗಳ ಹುರುಳಿ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು, ಹಾಗೆಯೇ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳು ಬಹಳ ಸೂಕ್ತವಾಗಿರ್ತವೆ. ಗುಡ್ಡಗಾಡು ಪ್ರದೇಶದಲ್ಲಿ ನಾವು ಅಕ್ಟೋಬರ್ ನವಂಬರ್ ತಿಂಗಳು ಮತ್ತು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಪ್ರಾರಂಭ ಮಾಡಬಹುದು. ಹೆಚ್ಚಾಗಿ ಮಳೆ ಬರುವಂಥ ಪ್ರದೇಶದಲ್ಲಿ ಮಳೆಗಾಲದ ಬೆಳೆಯನ್ನು ನಾವು ತಕ್ಕೋಬಾರ್ದು. ಇನ್ನು ತಳಿಗಳಿಗೆ ಬಂದರೆ ಗಿಡ್ಡ ತಳಿಗಳು ನಮ್ಮ ದಕ್ಷಿಣ ಒಣ ಪ್ರದೇಶಕ್ಕೆ ಬಹಳ ಸೂಕ್ತವಾಗಿದ್ದಾವೆ. ಅದರಲ್ಲಿ ಬೆಂಗಳೂರು ಲೋಕಲ್ ಅಂತ ಇದೆ. ಇದರ ಕಾಯಿಗಳು ತಿಳಿ ಹಸಿರು ಬಣ್ಣವನ್ನು ಹೊಂದಿರ್ತವೆ. ಎಲ್ಲ ಕಾಲದಲ್ಲೂ ಕೂಡ ಇದು ಬೆಳೆಯೋದಕ್ಕೆ ಸೂಕ್ತ. ಇನ್ನೊಂದು ಕಂಟೆಂಡರ್ ಅಂತ, ಇದರ ಕಾಯಿಗಳು ದುಂಡಾಗಿರ್ತವೆ, ನಾರಿರೋದಿಲ್ಲ, ಹೆಚ್ಚಿನ ತಿರುಳನ್ನು ಇದು ಹೊಂದಿರುತ್ತೆ. ಇನ್ನು ಅರ್ಕ ಕೋಮಲ್ ಅಂತ ಇದೆ. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂಥ ತಳಿ. ಗಿಡಗಳು ಪರ್ಯಾಕಾರದಲ್ಲಿರ್ತವೆ, ನೇರವಾಗಿ ಬೆಳೀತವೆ, ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳೆಯಬಹುದು. ಚಪ್ಪಟೆಯಾದಂಥ ನೇರವಾದ ಮತ್ತು ಹಸಿರು ಬಣ್ಣದ ಕಾಯಿಗಳನ್ನು ನಾವು ಪಡ್ಕೋಬಹುದು. ಒಳ್ಳೆಯ ಸಾಗಾಣಿಕೆ ಮತ್ತು ಅಡುಗೆ ಮಾಡುವಂಥ ಗುಣಗಳನ್ನು ಇದು ಹೊಂದಿರುತ್ತೆ. ಇದರ ಅವಧಿ 70, 1 ಅಂದರೆ 2.5 18 ಇಳುವರಿಯನ್ನು ಪಡಿಬಹುದು. ಇನ್ನೊಂದು ತಳಿ ಅರ್ಕ ಸುವಿಧಾ ಅಂತ, ಇದು ಕೂಡ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಳಿ. ಈ ತಳಿಯ ಗಿಡಗಳು ಗಿಡ್ಡವಾಗಿರ್ತವೆ, ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಇದನ್ನು ಬೆಳಿಬೋದು. ಕಾಯಿಗಳು ನೇರವಾಗಿರ್ತವೆ, ಗುಂಡಾಗಿರ್ತವೆ, ತಿಳಿ ಹಸಿರು ಬಣ್ಣವನ್ನು ಹೊಂದಿರ್ತವೆ, ರಸಭರಿತವಾಗಿರ್ತವೆ, ನಾರಿರೋದಿಲ್ಲ. ಇದರ ಅವಧಿ 70, 1 ಅಂದರೆ 2.5 19 ಇಳುವರಿಯನ್ನು ಪಡಿಬೋದು. ಮತ್ತೊಂದು ತಳಿ ಅರ್ಕ ಬೋಲ್ಡ್ ಅಂತ, ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಒಂದು ತಳಿ. ಈ ಒಂದು ಅರ್ಕ ಬೋಲ್ಡ್ ತಳಿಯ ಗಿಡಗಳು ಗಿಡ್ಡದ್ದಾಗಿರ್ತವೆ, ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳಕಬಹುದು. ಕಾಯಿಗಳು ಉದ್ದವಾಗಿರ್ತವೆ, ಚಪ್ಪಟೆಯಾಗಿರ್ತವೆ, ರಸಭರಿತವಾಗಿರ್ತವೆ, ನಾರು ಇರೋದಿಲ್ಲ. ಈ ಅರ್ಕಾಬೋಲ್ಡ್ ತಳಿಗೆ ತುಕ್ಕು ರೋಗವನ್ನು ತಡೆದುಕೊಳ್ಳುವಂಥ ಶಕ್ತಿ ಇದೆ. ಈ ಒಂದು ತಳಿಯ ಅವಧಿ 70 ದಿನ. 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 15 ಟನ್ನಷ್ಟು ಇಳುವರಿಯನ್ನು ನಾವು ಪಡಿಬಹುದು. ಮತ್ತೊಂದು ತಳಿ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಅಭಿವೃದ್ಧಿಯಾಗಿರುವಂಥದ್ದು ಅರ್ಕ ಅನೂಪ್ ಅಂತ ಅಂದು. ಈ ಒಂದು ಅರ್ಕ ಅನೂಪ್ ತಳಿಯ ಗಿಡಗಳು ಗಿಡ್ಡವಾಗಿದ್ದು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳೆಯಬಹುದು. ಈ ಅರ್ಕ ಅನೂಪ್ ತಳಿ ತುಕ್ಕು ರೋಗ ಮತ್ತು ದುಂಡಾಣು ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಈ ಅರ್ಕ ಅನೂಪ್ ತಳಿಯ ಕಾಯಿಗಳು ನೀಳವಾಗಿ ಉದ್ದವಾಗಿ ರಸಭರಿತವಾಗಿರ್ತವೆ. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 20-22 ಟನ್ನಷ್ಟು ಇಳುವರಿಯನ್ನು ನಾವು ಪಡಿಬಹುದು. ಇನ್ನು ಹಬ್ಬುವ ತಳಿಗಳಿಗೆ ಬಂದರೆ ಕೆಂಟುಕಿ ವಂಡರ್ ಅಂತ ಇದೆ. ಇದು ಅತಿ ಹೆಚ್ಚು ಇಳುವರಿಯನ್ನು ಕೊಡುವಂಥ ಅಮೆರಿಕ ದೇಶದ ತಳಿ. ಇದುವರೆಗೂ ಕೃಷಿ ಮಾಹಿತಿಯನ್ನು ಕೇಳಿದಿರಿ. ಇದರೊಂದಿಗೆ ಇಂದಿನ ಕೃಷಿ ರಂಗ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಮೊದಲಿಗೆ ಇಂದಿನ ಸಂಜೆ ಪ್ರಸಾರದಲ್ಲಿ 6:30 ಅವಲೋಕನ, 6:51 ದೇಶಭಕ್ತಿ ಗೀತೆ, 7 ಗಂಟೆಗೆ ಹಾಯಿ ದೋಣಿ ಚಿತ್ರಗೀತೆಗಳನ್ನು ಆಧರಿಸಿದಂತಹ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಚಿತ್ರಗೀತೆ ಮುಂದುವರಿಯಲಿದೆ. 9:00 ಕ್ರೀಡಾಲೋಕ, ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಕಬಡ್ಡಿ ತರಬೇತುದಾರ ಎ ನಾಗರಾಜ್ ಹಾಗೂ ಪ್ಯಾರಾ ಬ್ಯಾಡ್ಮಿಂಟನ್ನಲ್ಲಿ ಸಾಧನೆಗೈದಂತಹ ಕೆ ಗೋಪಿನಾಥ್ ಅವರೊಂದಿಗೆ ಸಂದರ್ಶನ. 9:30 ರಾಷ್ಟ್ರೀಯ ಭಾಷಣ ಕೇಳುವಿರಿ. ಇನ್ನು ರಾತ್ರಿ 10:00 ರೂಪಕ ಬಸವ ಪಥ, 10:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 4:30 ನಾದಸ್ವರ ವಾದನ, 6:05 ಡಾಕ್ಟರ್ ಪಿಎಸ್ ಗೀತಾ ಅವರಿಂದ ಚಿಂತನ, 6:20 ಶುಭೋದಯ ನಮ್ಮ ಕರ್ನಾಟಕ, 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ. ರೈತರಿಗೆ ಸಲಹೆ ಮೂಡಿಬರಲಿದೆ. 7:15 ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ, ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ. 6:50 ರೈತರಿಗೆ ಸಲಹೆ ಮೂಡಿಬರಲಿದೆ. 7:15 ಕೌಶಲ್ಯ 6:50 ರೈತರಿಗೆ ಸಲಹೆ ಮೂಡಿಬರಲಿದೆ. 7:15 ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ, ಪ್ರಾಯೋಜಕರು ಕಲಿದೆ. 7:15 ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯಲ್ಲಿದೆ. 7:15 ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಲಿದೆ. 7:15 ಕೌಶಲ್ಯ ಕಲಿದೆ.